ಪ್ರಜ್ಞಾನೇಂದ್ರ. ಧಾರ್ಮಿಕ ಸಂಸ್ಥೆಗಳ ಅಭಿವೃದ್ಧಿಗೆ ವಿಶೇಷ ಅನುದಾನ ಶಶಿಕಲಾ ಜೊಲ್ಲೆ. ನಗರ ಪ್ರದೇಶಗಳಲ್ಲಿ ಪರಿಸರ ಮಾಲಿನ್ಯ ತಡೆಗೆ ರಾಜ್ಯಪಾಲರ ಕರೆ. ಹಾಗೂ ಗಡಿ ಜಿಲ್ಲೆಗಳ 38 ಸರ್ಕಾರಿ ಶಾಲೆಗಳಲ್ಲಿ ಭಾಷಾ ಪ್ರಯೋಗಾಲಯ ಆರಂಭ, ಟಿಎಸ್ ನಾಗಾಭರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:51 ಹಾಗೂ 10 ಸೆಕೆಂಡುಗಳು. ಕಿಸಾನ್ ವಾಣಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವದ ಕುರಿತು ದೇಲಂಪಾಡಿಯ ಲಂಬೋದರ ಶೆಟ್ಟಿ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ ಮತ್ತು ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸ್ಟಾರ್ಟ್ಅಪ್ ನ ಕನಸಿದು ಮನೆ ಬೇಕು, ಸ್ವಂತದ್ದು, ಫಾರಿನ್ ನ ಡಿಗ್ರಿ, ನಮ್ಮವರ ಜೊತೆ ರಜೇರಿ, ನನ್ನ ಕನಸು ಇದೆ ಅದೆಷ್ಟು ಎಷ್ಟು ಎಷ್ಟು ಎಷ್ಟು ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ತಕನೀಕಿ ಸಲಹಾ ಲೇಕರ್ ಘರ್ ಬನಾಯಾ ಇಸ್ಲಿಯೇ ಯೇ ಸಲಾಮತ್ ಹೈ, ವರ್ನಾ ಆಜ್ ಹೀ ಅಪ್ನಾ ಭೂಕಂಪ್ ಜೋನ್ ಜಾನಿಯೆ ಔರ್ ಕಿಸಿ ಸ್ಟ್ರಕ್ಚರಲ್ ಇಂಜಿನಿಯರ್ ಸೇ ಸಲಾಹ ಲೀಜಿಯೆ. ಭೂಕಂಪ್ ಮೇ ಘರ್ ಸುರಕ್ಷಿತ್ ತೋ ಆಪ್ ಸುರಕ್ಷಿತ್. ಆಪ್ಕೇ ಹಿತ್ ಮೇ ತತ್ಪರ್ NDMA. ಹಮ್ನೆ ಫಸಲ್ ಬೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು, ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿಯಾಗುವರು. ಈಗ ಬರ ಬರಲಿ, ಪ್ರವಾಹ ಬರಲಿ, ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿ ಆದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಸಮಗ್ರ ಕೃಷಿ ಅನುಭವದ ಕುರಿತು ದೇಲಂಪಾಡಿಯ ಲಂಬೋದರ ಶೆಟ್ಟಿ ಅವರೊಂದಿಗಿನ ಸಂದರ್ಶನ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಕಾಸರಗೋಡು ಜಿಲ್ಲೆಯ ದೇಲಂಪಾಡಿ ಗ್ರಾಮದ ಲಂಬೋದರ ಶೆಟ್ಟಿಯವರಿದ್ದಾರೆ. ಇವರು ತೆಂಗು, ಅಡಿಕೆ, ರಬ್ಬರ್, ಕಾಳುಮೆಣಸು ಈ ಎಲ್ಲ ಕೃಷಿಯನ್ನು ಕೂಡ ಮಾಡಿಕೊಂಡು ಬಂದಂಥವರು. ಮೊದಲು ಟ್ರಾವೆಲ್ ಏಜೆನ್ಸಿಯಲ್ಲಿಯೂ ಕೂಡ ಕೆಲಸ ಮಾಡಿದ ಅನುಭವ ಇದೆ. ಇವರ ಅನುಭವನ ಇವತ್ತು ನಾವು ಕೇಳೋಣ. ಲಂಬೋದರ ಶೆಟ್ಟಿಯವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಕೃಷಿಗೆ ನೀವು ಹೇಗೆ ಬಂದ್ರಿ, ನಿಮ್ಮ ಮೊದಲಿನ ವೃತ್ತಿ ಏನಾಗಿತ್ತು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ಸರ್, ಮೂಲತಃ ನಾವು ಹಳ್ಳಿ ಜೀವನ ನಮ್ಮದು. ನಾವು ಹಳ್ಳಿಯಿಂದ ಸಾಧಾರಣ ಮಟ್ಟದ ವಿದ್ಯಾಭ್ಯಾಸದ ನಂತರ ನಾವು ಹೊಟ್ಟೆಪಾಡಿಗಾಗಿ ಮಂಗಳೂರನ್ನ ಅವಲಂಬಿಸಿದ್ದೇವೆ ನಾವು. ಅದರ ನಂತರ ಸರ್ ಸ್ವಲ್ಪ ಉದ್ಯೋಗ ನಿಮಿತ್ತ ಮಂಗಳೂರು ಮತ್ತು ನಮ್ಮ ಊರಿನಲ್ಲಿ ಒಟ್ಟೊಟ್ಟಿಗೆ ಕೃಷಿಯನ್ನು ಕೂಡ ಅವಲಂಬಿಸಿಕೊಂಡು ಬಂದಿದ್ದೇವೆ. ಒಂದು ಸ್ವಲ್ಪ ಸಮಯ, ಒಂದು 10-20 ವರ್ಷ ನಾವು ಮಂಗಳೂರು ಟ್ರಾವೆಲ್ ಏಜೆನ್ಸಿಯಲ್ಲಿ ಖಾಸಗಿ ಉದ್ಯೋಗವಾಗಿ ದುಡಿತಾ ಇದ್ದೇವೆ. ತದನಂತರ ಸರ್ ನಮ್ಮ ಊರಿನಲ್ಲಿ ಕೃಷಿ ಚಟುವಟಿಕೆಗಳು ತೊಡಗಿಸಬೇಕು ಅಂತ ನಮಗೆ ಅಮ್ಮಲವಾಯಿತು. ಅದನಂತರ ಈ ಕೊರೋನಾದ ಬಾಧೆಯಿಂದಾಗಿ ಸ್ವಲ್ಪ ಸರ್ ನಾವು ಕೃಷಿ ಅಲ್ಲಿ ಕೆಲಸದ ಸ್ವಲ್ಪ ಕೊರತೆ ಬಂದು ನಮಗೆ ಅಭಾವ ಆಯ್ತು ಕೆಲಸದ ಸ್ವಲ್ಪ. ಅದರ ನಂತರ ನಾವು ಊರಿನಲ್ಲಿ ಕೃಷಿ ಚಟುವಟಿಕೆಗಳು ಸ್ವಲ್ಪ ಅದನ್ನು ಮೂಲತವಾಗಿ ಇದ್ದದ್ದು ಕೃಷಿ ಚಟುವಟಿಕೆ ನಮ್ಮ ತಂದೆಯವರಿಂದ ಬಂದದ್ದು. ತದನಂತರ ನಾವು ಅದನ್ನೇ ಸ್ವಲ್ಪ ಮುಂದುವರಿಸಿಕೊಂಡು ಈಗ ಕೃಷಿಯಲ್ಲಿ ಸ್ವಲ್ಪ ಕಿರು ಸ್ವಲ್ಪ ಸಣ್ಣ ಮಟ್ಟಿನ ಕೃಷಿಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ಸರ್. ಮೊದಲು ಎರಡೆರಡು ದೋಣಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ. ಎರಡನ್ನು ಕೂಡ ನಿಭಾಯಿಸೋದು ನಿಮಗೆ ಕಷ್ಟ ಆಗ್ತಾ ಇತ್ತು ಅವಾಗ? ಕಷ್ಟ ಆಗ್ತದೆ ಸರ್. ಅದರಿಂದ ನಮ್ಮ ತಂದೆಯವರೊಟ್ಟಿಗೆ ನಾವು ಸ್ವಲ್ಪ ಅದನ್ನು ನಿಭಾಯಿಸಿಕೊಂಡು ಹೋಗ್ತಿದ್ವು. ಮತ್ತೆ ಕ್ರಮೇಣ ತಂದೆಯವರ ಕಾಲ ಕಳೆದ ನಂತರ ನಾವು ಸಾಧಾರಣ ಸ್ವಾವಲಂಬಿಯಾಗಿ ಬದುಕಬೇಕೆಂಬ ನಮ್ಗೆ ಒಂದು ಹಂಬಲ ಇತ್ತು. ಅದಕ್ಕೋಸ್ಕರ ನಾವು ಕೃಷಿಯನ್ನೇ ಸ್ವಲ್ಪ ಅದಕ್ಕೆ ಉತ್ತೇಜನ ಕೊಟ್ಟು ಅದರಲ್ಲಿ ಒಟ್ಟಿಗೆ ಹೊರಟಿ ಉಪಕಸಬನ್ನು ಇನ್ನೂತರ ಆಟೋ ಡ್ರೈವರ್ ಆಗಿ ದುಡಿತಿದ್ದೇವೆ ನಾವು ಈಗ ಮನೆಯಲ್ಲಿ. ಹೌದು. ಅದರೊಂದಿಗೆ ಈಗ ಕೃಷಿಯನ್ನೇ ನಾವು ಮೂಲ ಕೃಷಿಯಾಗಿ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದೀವಿ ಸರ್. ಈಗ ನೀವು 16 ವರ್ಷಗಳಿಂದ ಈ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ದೃಷ್ಟಿಯಲ್ಲಿ ಕೃಷಿ ಮಾಡುವುದು ಅಂದ್ರೆ ಏನು? ಕೃಷಿ ಮಾಡುವುದು ಅಂದ್ರೆ ಸರ್ ಜೀವನದಲ್ಲಿ ನಾವು ಒಂದು ನಾನುಡಿ, ಅದೇ ಬೇಸಾಯಗಾರ ಬೇಗ ಸಹಾಯ, ಈ ನಾನುಡಿಗೆ ಹೋಗಿ ಅದರ ಅರ್ಥವಾಗಿ ನಾವು ಕೃಷಿಯನ್ನು ಅವಲಂಬಿಸಿ ನಮಗೆ ಏನು ಜೀವನದಲ್ಲಿ ಅಷ್ಟೊಂದು ಅಭಾವ ಬರಬಾರದು, ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಕೃಷಿಯನ್ನು ಹಿತಮಿತವಾಗಿ ಅದನ್ನು ದುಡಿದು ಅಂದ್ರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಾಗಿ ನಾವು ಕೃಷಿಯನ್ನು ದುಡಿಬೇಕು. ಮತ್ತೆ ಅದರಲ್ಲಿ ನಮಗೆ ಖಂಡಿತವಾಗಿ ಕೃಷಿಯಿಂದ ಸೋಲು ಬರುವುದಿಲ್ಲ. ಹೌದು. ಅದಕ್ಕೆ ಸಂಸ್ಕೃತದಲ್ಲಿ ಹೇಳಿರೋದು ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂತ. ಅದನ್ನು ಸ್ವಲ್ಪ ನಾವು ಸ್ವಲ್ಪ ಉತ್ತೇಜನ ಕೊಟ್ಟು ನಮ್ಮ ಮನಸ್ಸಿಗೆ ಚಿತ್ತವಾಗಿ ನಮಗೆ ಅದರ ಒಂದು ಅದರಲ್ಲಿ ಬರುವಂತ ಅನುಕೂಲವನ್ನು ಪಡೆಯುವ ದೃಷ್ಟಿಯಲ್ಲಿ ನಾವು ದುಡಿದೇವೆ ಅದರಲ್ಲಿ. ಹೌದು. ಆ ರೀತಿಯಲ್ಲಿ ಸಾಗಿದರೆ ತೊಂದರೆ ಇಲ್ಲ ಸರ್, ಕೃಷಿ ಮಾಡಬಹುದು ನಮಗೆ. ಯುವ ಜನರು ಅದನ್ನು ಸ್ವಲ್ಪ ಅದನ್ನು ಉತ್ತೇಜನವಾಗಿ ತಗೊಂಡು ಯುವ ಜನರು ಅದನ್ನು ದುಡಿಬೇಕಾಗ್ತದೆ ಅದರಲ್ಲಿ. ಹೌದು. ಈಗ ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ದಂತಹ ಒಂದು ಕೃಷಿಗೂ ಈಗಿನ ಕೃಷಿಗೂ ಏನು ವ್ಯತ್ಯಾಸ ಕಾಣ್ತಾ ಇದೆ, ಏನೇನು ಹೊಸ ಸವಾಲುಗಳು ಬಂದಿವೆ? ಅದು ತುಂಬಾ ವ್ಯತ್ಯಾಸ ಉಂಟು ಸರ್. ನಮ್ಮ ಹಿರಿಯರು ಸಾಧಾರಣ ಸ್ವಾವಲಂಬಿಯಾಗಿ ಅವರವರೇ ಎಲ್ಲಾ ಕೆಲಸವನ್ನು ಕೃಷಿಯನ್ನು ಬಯಸಿದ್ರು. ಹಾಗೆ ಇವತ್ತಿನ ಹಾಗೆ ಎಲ್ಲ ರೋಗದ ಎಲ್ಲ ಕೀಟ ಅದೆಲ್ಲ ಸ್ವಲ್ಪ ಕಡಿಮೆ ಇತ್ತು ಆ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ಸ್ವಲ್ಪ ಈ ಕೃಷಿಗೆ ಎಲ್ಲಾ ರೀತಿಯಲ್ಲಿ ಒಂದು ತೊಂದರೆ ಶುರುವಾಗಿದೆ ಸರ್. ಯಾವ ರೀತಿ ಎಲ್ಲ ಸಮಸ್ಯೆಗಳು ಬರ್ತಾ ಇವೆ ಅಂದ್ರೆ, ಈಗ ಸರಿಯಾಗಿ ಮಳೆ ಬರುವುದಿಲ್ಲ, ಮಳೆ ಬಂದ್ರು ಜಾಸ್ತಿ ಮಳೆ ಆಗುವುದು, ಅದರೊಟ್ಟಿಗೆ ಈ ಕ್ರಿಮಿಕೀಟಗಳದ್ದು ಉಪದ್ರೆ ಜಾಸ್ತಿ, ಕೃಷಿ ಎಲ್ಲ ಕಡಿಮೆ ಆಗಿ ಸ್ವಲ್ಪ ಜಾಸ್ತಿ ಕ್ರಿಮಿಕೀಟಗಳು ನಮ್ಮ ಕೃಷಿಗೆ ಬಾಧೆ ಕೊಡ್ತೇವೆ ಸರ್. ಕಾಡು ಪ್ರಾಣಿಗಳ ಹಾವಳಿ ಕೂಡ ಉಂಟು. ಕಾಡು ಪ್ರಾಣಿ ಅದು ಉಂಟು, ಈ ಜಿರಳೆ, ಜಿಗಟೆ, ಇಲಿ ಇದರದ್ದು ಉಪದ್ರೆ ಜಾಸ್ತಿ ಆಗುತ್ತು. ಇದರಿಂದಾಗಿ ಸ್ವಲ್ಪ ಕೃಷಿಗೆ ಸ್ವಲ್ಪ ಹಿನ್ನಡೆ ಆಗಿ ಕೃಷಿ ಮಾಡುದನ್ನು ಸ್ವಲ್ಪ ಕಡಿಮೆ ಮಾಡಿದೆ ಸರ್. ಅದರಲ್ಲಿ ಸರಿಯಾದ ಅವರಿಗೆ ಒಂದು ಲಾಭದಾಯಕವಾಗಿರುವುದಿಲ್ಲ ಕೆಲಸ, ಹಾಗೆ ಸ್ವಲ್ಪ ಹಿಂದೇಟಾಗ್ತದೆ. ನಾನ್ ಹೇಳುದು ಏನಂದ್ರೆ ಅದನ್ನ ಆಗ ಮಾಡಬಾರ್ದು. ಇದ್ದ ಕೃಷಿಯನ್ನು ನಾವು ಸ್ವಲ್ಪ ಸ್ವಲ್ಪ ಫಲವತ್ತಾಗಿ ಮಾಡ್ಲಿಕ್ಕೆ ಕಲಿಬೇಕು. ದೃಷ್ಟಿಯಲ್ಲಿ ಸ್ವಲ್ಪ ವಿವಿಧತೆಯನ್ನು ಉಪಯೋಗಿಸಬೇಕಾಗ್ತದೆ. ಓಹೋ, ಅಂದ್ರೆ ಒಂದೊಂದು ಬೆಳೆಯನ್ನ ಬೆಳೆಯುವುದರ ಬದಲಿಗೆ ಮಿಶ್ರ ಬೆಳೆಯನ್ನ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀರಿ ನೀವು? ಹೌದು ಸರ್, ಉಪತಳಿಯನ್ನು ಒಟ್ಟಿಗೆ ನಾವು ಏನಾದ್ರು ಸ್ವೀಕಾರ ಮಾಡಿದ್ರೆ ಒಂದೇ ಕೃಷಿಯನ್ನು ಅವಳು ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಮಿಶ್ರ ತಳಿಯಾಗಿ ಕರಿಮೆಣಸು, ತೆಂಗು, ಬಾಳೆ, ಕೋರಬರಿ ಇದೆಲ್ಲ ಸ್ವಲ್ಪ ಸ್ವಲ್ಪ ಇದನ್ನು ಮಾಡಿ ಎಲ್ಲ ಕೃಷಿಯಲ್ಲಿ ಒಂದು ಮುಗಿಯುವಾಗ ಇನ್ನೊಂದು ಬರ್ತದೆ, ಅದರಲ್ಲಿ ಯಾವ್ದಾದ್ರು ಉಪಯೋಗ ಲಾಭ ಆ ರೀತಿಯಲ್ಲಿ ದುಡ್ಡು ಸ್ವಲ್ಪ ಲಾಭದಾಯಕ ಉಂಟು ನಮಗೆ. ಈಗ ಅಡಿಕೆ ಕೃಷಿ ಅಂತ ಹೇಳಿದ್ರಲ್ಲ, ಅಡಿಕೆ ಕೃಷಿಯ ಸೂಕ್ಷ್ಮಗಳು ಏನೇನು, ಏನೇನು ಮಾಡಬೇಕಾಗ್ತದೆ, ಏನು ಮಾಡಬಾರ್ದು? ಅಡಿಕೆ ಕೃಷಿಯಲ್ಲಿ ನಾವು ಇವಾಗ ತುಂಬಾ ತಳಿಯ ವಿವಿಧ ತಳಿಯ ಅಡಿಕೆ ಕೃಷಿ ಪ್ರಾರಂಭವಾಗಿದೆ. ಮೂಲತವಾಗಿ ನಮ್ಮ ಹಳ್ಳಿಯದು ಒಂದು ಮೊದಲಾಗಿ ಊರಾಗೆ ಊರಾಗೆ ಅಂತ ಹೇಳ್ತಾರೆ, ಅದನ್ನು ನೆಟ್ಟು ಸ್ವಲ್ಪ ಇವಾಗ ಕಷ್ಟ ಆಗ್ತದೆ ಸಾಕಣೆ. ಈಗ ಈ ಹೈಬ್ರಿಡ್ ತಳಿಗಳು ಬಂದ ನಂತರ ಈಗ ಅದಕ್ಕೆ ಸರಿಯಾಗಿ ಆ ಟೈಮ್ ಟೈಮ್ಗೆ ಅದರ ಆಗುವ ಗೊಬ್ಬರಗಳನ್ನು ಹಾಕಬೇಕು, ಅದರ ಕಳೆ ತೆಗಿಬೇಕು, ಅದರಲ್ಲಿ ಸಣ್ಣ ಮಗುವನ್ನು ನಾವು ಪೋಷಿಸುವಾಗೆ ಸ್ವಲ್ಪ ಪೋಷಿಸಬೇಕು, ಸ್ವಲ್ಪ ಫಲ ಬರುವ ತನಕ ಅದನ್ನು ಸಹಿತಮಿತವಾಗಿ ಅದಕ್ಕೆ ನೀರು ಕೊಡಬೇಕು, ಗೊಬ್ಬರ ಕೊಡಬೇಕು. ಆವಾಗ ಸ್ವಲ್ಪ ಅದು ಉತ್ತೇಜನಕರವಾಗಿ ನಮಗೆ ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಚೆನ್ನಾಗಿ ನೀರು ಗೊಬ್ಬರ ಕೊಟ್ಟರೆ ಚೆನ್ನಾಗಿ ಇಳುವರಿ ಕೂಡ ಸಿಗ್ತದೆ. ಹೌದು ಸರ್, ಹೌದು. ಈಗ ಹೈಬ್ರಿಡ್ ಅಂದ್ರೆ ನೀವು ಈ ಮಂಗಳ ಇಂಥದ್ದೆಲ್ಲ ಹಾಕೊಂಡಿದ್ದೀರಾ, ಹೇಗೆ ಇದು ಹೈಬ್ರಿಡ್ ಅಂತ ಹೇಳುದು ನೀವು? ಹೈಬ್ರಿಡ್ ನಾವೀಗ ಸ್ವಲ್ಪ ಸುಧಾರಿತ ತಳಿಗಳು ಈ ಕಾಲಕ್ಕೆ ಅನುಗುಣವಾಗಿ ಸ್ವಲ್ಪ ತಳಿಯನ್ನು ಬೆಳೆಸಬೇಕಾಗ್ತದೆ ಸರ್. ನಾವು ಇವಾಗ ನೀವು ಯಾವ್ದನ್ನೆಲ್ಲ ಹಾಕೊಂಡಿದ್ರಿ? ನಾವೀಗ ಮಂಗಳ ಅಂತ ಒಂದು ಆಯ್ಕೆ ಮಾಡಿದ್ದೇವೆ ಸರ್. ಅದನ್ನ ಮಂಗಳ ಈಗ ಚಿಕ್ಕದಾಗ ಒಂದು 2 ವರ್ಷ ಆಗ್ತಾ ಉಂಟು, ಒಳ್ಳೇದಾಗಿದೆ. ಸ್ವಲ್ಪ ಅದರ ಬಗ್ಗೆ ಸರಿಯಾಗಿ ಹಿತಮಿತವಾಗಿ ಆಹಾರವನ್ನು ಕೊಟ್ಟು ನೀರನ್ನು ಉಣಿಸಿದ್ರೆ ಸ್ವಲ್ಪ ಒಳ್ಳೆ ತಳಿಯಾಗಿ ಬರುವ ಲಕ್ಷಣ ಉಂಟು. ಈಗ ಊರಿನ ತಳಿಗೆ ಹೋಲಿಸಿದ್ರೆ ಈ ಮಂಗಳದಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇದೆ ನಿಮಗೆ? ಊರಿನ ತಳಿಯಲ್ಲಿ ಸ್ವಲ್ಪ ಊರಿನ ತಳಿ ಸ್ವಲ್ಪ ಲೇಟ್ ಆಗಿ ಫಲ ಕೊಡ್ತದೆ ನಮ್ಗೆ ಅಂತೆ. ಈ ಹೈಬ್ರಿಡ್ ಸ್ವಲ್ಪ ಬೇಗ ತಳಿ ಕೊಡ್ತದೆ, ಸ್ವಲ್ಪ ಬೇಗ ಕೂಡ ಅದು ವೀಕ್ ಆಗಿ ಹೋಗ್ತದೆ ಮಾತ್ರ ಲಾಸ್ಟ್ಗೆ. ಊರಿನ ತಳಿ ಅಷ್ಟು ಅದು ಅದರ ಇದು ಬರುದಿಲ್ಲ, ಇದು ಬರುದಿಲ್ಲ ನಮಗೆ. ಆ ರೀತಿ ಏನು ಉಂಟು, ಸ್ವಲ್ಪ ಜಾಸ್ತಿ ಫಲ ಕೊಡ್ತದೆ ಆದ್ರೆ ಬೇಗ ಮಾತ್ರ. ಆಮೇಲೆ ಇವಳಿಗೆಲ್ಲ ಗೊಬ್ಬರ ಕೊಡುದೆಲ್ಲ ಹೇಗೆ, ಏನೇನು ಕೊಡ್ತೀರಿ, ಯಾವಾಗ ಕೊಡ್ತೀರಿ, ಹೇಗೆ ಕೊಡ್ತೀರಿ ಗೊಬ್ಬರ? ನಾವು ಸಾಧಾರಣ ನೆಟ್ಟು ಸಸಿಯನ್ನು ನೆಟ್ಟು ಒಂದು 2 ತಿಂಗಳ ಸಸಿ ಜೀವ ಹಿಡಿಯುವಾಗ್ಲೇ ಸ್ವಲ್ಪ ರಾಸಾಯನಿಕ ನಾವು ಈಗ ಇದು ಉಂಟಲ್ಲ ನಮ್ಮ ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಒಮ್ಮೆ ಸ್ವಲ್ಪ ಹಿತಮಿತವಾಗಿ ಸ್ವಲ್ಪ ಹಾಕ್ಬೇಕು ಸರ್. ಅದು ಜೀವ ಹಿಡಿದ ನಂತರ ಒಂದು 2 ತಿಂಗಳ ನಂತರ ಸ್ವಲ್ಪ ಬೇವಿನ ಹಿಂಡಿ ಕಲಸಿ ಅದು ನೀರು ಮಾಡಿ ಒಂದು 3 ದಿವಸ ಇಟ್ಟು ಸ್ವಲ್ಪ ಅದರ ನೀರನ್ನು ಒಂದು 100 ml. ಹೇಳಿ, ಈಗ ಗೊಬ್ಬರ ಕೊಡುದ್ರ ಬಗ್ಗೆ, ನೀರಾವರಿ ಬಗ್ಗೆ ಹೇಳಿ. ಗೊಬ್ಬರ ಕೊಡುದ್ರೆ ಸಣ್ಣ ಸಸಿ ನೆಟ್ಟು ಒಂದು 15 ದಿವಸ ಅದು ಜೀವ ಹುಟ್ಟದ ಜೀವ ಹುಟ್ಟಿದ ನಂತರ ನಾವು ಹಟ್ಟಿ ಗೊಬ್ಬರವನ್ನು ಸ್ವಲ್ಪ ಸ್ವಲ್ಪ ಹಿತಮಿತವಾಗಿ ಬಳಸಬೇಕು ಸರ್. ಅದಕ್ಕೆ ಪ್ರತಿ ಗಿಡಕ್ಕೆ ಒಂದು ಬಟ್ಟಿ ಗೊಬ್ಬರವನ್ನು ಒಂದು 5 ಸಸಿಗೆ ಸ್ವಲ್ಪ ಹಂಚಿ ಹಂಚಿ ಇಡಬೇಕು. ಸರಿ, ಅದರ ನಂತರ ಈ ಸಸಿ ಜೀವ ಹುಟ್ಟಿದ ನಂತರ ಒಂದು 1 ತಿಂಗಳ ನಂತರ ಬೇವಿನ ಹಿಂಡಿ ಸಾಧಾರಣ ಅದರ ನೀರು ಮಾಡಿ ಒಂದೊಂದು 100 ml ನಷ್ಟು ಪ್ರತಿ ಗಿಡಕ್ಕೆ ಸ್ವಲ್ಪ ಅದರ ಗಿಡಕ್ಕೆ ಹಾಕ್ತಾ ಬರಬೇಕು ಸರ್. ಸರಿ, ಸಾಧಾರಣ ಒಂದು 6 ತಿಂಗಳ ತನಕ, ಒಂದು 3 ತಿಂಗಳ ತನಕ ಅದನ್ನು ಮುಂದುವರಿಸುವುದು ಒಂದು ತಿಂಗಳಿಗೆ ಒಮ್ಮೆ ಆ ಗಿಡ ಸ್ವಲ್ಪ ಫಲವತ್ತವಾಗಿ ಮೇಲೆ ಬರ್ತದೆ ಆದಷ್ಟು ಬೇಗ. ಸರಿ, ಮತ್ತೆ ನಾವು ಅದಕ್ಕೆ ಗೊಬ್ಬರ ಹಟ್ಟಿ ಗೊಬ್ಬರ ಸಿಕ್ಕಿದ್ರೆ ಒಳ್ಳೇದು, ಇಲ್ಲದ್ರೆ ಈಗಿನ ಈ ರಾಸಾಯನಿಕ ಗೊಬ್ಬರಗೆಲ್ಲ ಉಪಯೋಗ ಮಾಡಿ ಉಪಯೋಗ ಬೇಕಾಗ್ತದೆ ಸರ್. ಅದು ಈಗ ಬೇವಿನ ಹಿಂಡಿ ಹಾಕುವುದರಿಂದ ಏನ್ ಅನುಕೂಲ ಆಗ್ತದೆ? ಬೇವಿನ ಹಿಂಡಿಯಿಂದ ಅದು ಸ್ವಲ್ಪ ಕ್ರಿಮಿಕೀಟಗಳು ಸ್ವಲ್ಪ ಅದಕ್ಕೆ ಬರುವುದು ಹತ್ತಿರ ಕಡಿಮೆ ಆಗ್ತದೆ. ಬೇರು ಹುಳದಂತ ಸಮಸ್ಯೆ ಇದ್ರೆ ಅದು ಅನುಕೂಲ ಆಗ್ತದ? ಹೌದೌದು, ಅದಕ್ಕೆ ಮತ್ತೆ ಈ ಅದರಲ್ಲಿ ಈ ಒಂದು ಕ್ರಿಮಿ ಇದುಂಟಲ್ಲ ಎಂತ ಎರೆಹುಳು ಎಲ್ಲ ಆಗ್ತದೆ ರಡಿಯಲ್ಲಿ ಸ್ವಲ್ಪ ಎರೆಹುಳು ಆದ್ರೆ ಒಳ್ಳೇದಲ್ಲ. ಹೌದೌದು, ಅದು ಆಗ್ತದೆ ಅದರಲ್ಲಿ ಸ್ವಲ್ಪ ಮತ್ತೆ ಸ್ವಲ್ಪ ಅದು ಫಲವತ್ತಾಗಿ ಉಂಟಲ್ಲ ಅದು ಸ್ವಲ್ಪ ಫಲ ಕೂಡ ಉಂಟದೆ ಈ ಬೇವಿನ ಹಿಂಡಿ. ಹೌದು ಹೌದು, ಕೃಷಿಗೆ ಸಣ್ಣದಿರುವಾಗ ಒಳ್ಳೆ ಅದಕ್ಕೆ ಬೇಕಾದಷ್ಟು ಸತ್ವ ಕೊಡ್ತದೆ ಅದು. ಅಂದ್ರೆ ರಾಸಾಯನಿಕ ಗೊಬ್ಬರ ಜೊತೆಗೆ ಹಟ್ಟಿ ಗೊಬ್ಬರ ಬೇವಿನ ಹಿಂಡಿ ಎಲ್ಲ ಹಾಕಿದ್ರೆ ಒಳ್ಳೇದು. ಹೌದು ಸರ್, ಅದು ಆಗ್ಬೇಕಾಗ್ತದೆ. ಆಮೇಲೆ ಅಡಿಕೆಗೆ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ರಿ, ಎಷ್ಟು ಪ್ರಮಾಣದಲ್ಲಿ ನೀರು ಕೊಡ್ತೀರಿ? ನಾವು ಇವಾಗ ಸಾಧಾರಣ ನಾವು ಡಿಸೆಂಬರ್ 1-15 ತಾರೀಕಿನ ನಂತರ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಸರ್. ನಾವೀಗ ಸಣ್ಣ ಗಿಡ ಆದ್ರೆ ಅಂದ್ರೆ ಈಗ ಸ್ಪ್ರಿಂಕ್ಲರ್ ಹಾಕುದಂಗಿತ್ತ ನಾವು ಅದ್ರ ಪ್ರತಿ ಗಿಡದ ಮೊದಲಿಗೂ ಅದರ ಇದಕ್ಕೆ ಸ್ವಲ್ಪ ಪೈಪ್ ನಲ್ಲಿ ಬಿಡುದು ಒಳ್ಳೇದಾಗ್ತದೆ. ಡ್ರಿಪ್ ಹಾಕಿದ್ರೆ ಒಳ್ಳೇದ? ಡ್ರಿಪ್ಸ್ ಹಾಕ್ಬೋದು, ಡ್ರಿಪ್ಸ್ ಹಾಕುದಂಗಿದ್ರು ನಾವು ಅದರ ಬುಡಕ್ಕೆ ಬುಡಕ್ಕೆ ಇದ್ಕೊಂಡೇ ಬರುದು ನೀರು ಒಳ್ಳೇದು, ಸ್ವಲ್ಪ ಬೇಕಾದಷ್ಟು ಅದು ಹೀರ್ತದೆ ನೀರು. ಅಂದ್ರೆ ಕಡಿಮೆ ಸಂಖ್ಯೆಯಲ್ಲಿ ಮರಗಳಿದ್ರೆ ಹೀಗೆ ಮಾಡಬಹುದು. ಹೌದು ಸರ್, ಅದೇ ಈ ರೀತಿಯಲ್ಲಿ ಪೈಪ್ ನಲ್ಲಿ ಹಿಡಿದು ಮಾಡಬಹುದು, ಮತ್ತೆ ಸ್ವಲ್ಪ ಗಿಡ ದೊಡ್ಡದಂದ್ರೆ ಸ್ಪ್ರಿಂಕ್ಲರ್ ನಲ್ಲಿ ಎಲ್ಲ ಹಾರಿಸಬಹುದು ಬೇಕಾದಷ್ಟು. ನಾವು ಎರಡನ್ನೂ ಆಯ್ಕೆ ಮಾಡಿಕೊಂಡು ಕೈಯಲ್ಲಿ ಹಿಡಿತೇವೆ, ಸ್ಪ್ರಿಂಕ್ಲರ್ ಉಂಟು ಆದ್ರೂ ನಾವು ಕೈಯಲ್ಲಿ ಹಿಡಿದೆ ಅದನ್ನು ಕೃಷಿ ಈಗ ಮಾಡ್ತಾ ಇದ್ದೇವೆ ಸರ್. ಆಮೇಲೆ ಈಗ ಕಾಳು ಮೆಣಸು ಬಿಡುದು ಅಂತ ಹೇಳಿದ್ರಲ್ಲ ಅಡಿಕೆ ಮರಗಳಿಗೆ, ಹೇಗೆ ಬಿಟ್ಟಿದ್ರಿ ಇದ್ರ ಬಗ್ಗೆ ಹೇಳಿ. ಅಡಿಕೆ ಮರಕ್ಕೆ ಬಿಡುವುದು ಸ್ವಲ್ಪ ತೆಂಗಿನ ಮರಕ್ಕೆ ಬಿಡ್ಬೋದು ಸರ್, ಅಡಿಕೆ ಮರಕ್ಕೆ ಬಿಟ್ಟರೆ ಸ್ವಲ್ಪ ಕಷ್ಟ ಆಗ್ತದೆ ಮತ್ತೆ ಹತ್ತಲಿಕ್ಕೆ ಮರಕ್ಕೆಲ್ಲ. ಅಲ್ಲ ಎಲ್ಲ ಮರ ಕಲ್ದಿದ್ರು ಒಂದು 50% ಮರಗಳಿಗಾದ್ರೂ ಬಿಡ್ಬೋದಲ್ಲ? ಮಧ್ಯೆ ಮಧ್ಯೆ ಬಿಡ್ಲಿಕ್ಕೆ ಆಗ್ತದೆ ಸರ್, ಮಧ್ಯೆ ಮಧ್ಯೆ ಬಿಡ್ಬೋದು. ಅದು ನಮಗೆ ಉಪ ಬೆಲೆ ಆಗಿ ಅದು ಒಳ್ಳೆ ಲಾಭದಾಯಕ ಉಂಟು ಸ್ವಲ್ಪ ಸಾಧಾರಣ. ಅದು ಒಂದೇ ಕೃಷಿಯಲ್ಲಿ ಎರಡು ನಾವು ಬೆನಿಫಿಟ್ ಪಡೆದಾಗ ಆಗ್ತದೆ, ಅದಕ್ಕಾಗಿ ಸಪರೇಟ್ ಏನು ಹಾಕುದು ಬೇಡಲ್ಲ, ಒಂದೇ ಇದರಲ್ಲಿ ಎಲ್ಲ ಗೊಬ್ಬರದಲ್ಲಿ ಅದು ಬರ್ತದೆ ಸರ್. ಆದ್ರೆ ಅದು ಎಷ್ಟು ಬಾಳಿಕೆ ಮಾತ್ರ ಬರುದಿಲ್ಲ, 4-5 ವರ್ಷವಾಗ ಅದಕ್ಕೆ ಏನಾದ್ರು ರೋಗ ಬಂದು ಹೋಗಿ ಹೋಗ್ತದೆ ಅದು. ಈಗ ರೋಗ ಬಾರದ ಹಾಗೆ ನಿರ್ವಹಣೆ ಕ್ರಮ ಏನಾದ್ರು ಮಾಡ್ತೀರಾ? ಅದಕ್ಕೆ ಏನಾದ್ರು ಬೋರ್ಡ್ ಸಿಂಪಡಣೆ ಮಾಡ್ಬೋದು ಸ್ವಲ್ಪ ಕ್ರಿಮಿನಾಶಕ ಮಾಡಿ, ಆದ್ರೂ ಅದು ಆದಷ್ಟು ಅಷ್ಟು ಕೂಡ ಒಂದು ಇದು ಬರುವುದಿಲ್ಲ, ಅದು ಅದಕ್ಕೆ ಬೇರಿನಿಂದ ಒಳಗಿನ ಬೇರಿನ ಅಡಿಯಿಂದಲೇ ಬರುವುದು ಅದಕ್ಕೆ ರೋಗ. ಅದರ ನಂತರ ಅದು ಅಷ್ಟೊಂದು ಬೇಗನೆ ನಿಲ್ಲುದು, ಕೆಲವು ಸಲ ಬದುಕುತ್ತದೆ, ಕೆಲವು ಸಲ ಹೆಚ್ಚಾಗಿ ಅದು ನಮಗೆ 4-5 ವರ್ಷದಲ್ಲಿ ಅದು ಹೋಗ್ತದೆ, ಅದಷ್ಟು ಸಿಕ್ಕಿದ್ದು ಲಾಭ ಅದರಡಿಯಲ್ಲಿ. ಈಗ ಕಾಳು ಮೆಣಸಿನಲ್ಲಿಯೂ ಕೂಡ ಈ ಕರಿಮುಂಡ ಇದೆ ಮತ್ತೆ ಪಣಿಯೂರು ಅಂತ ತಳಿಗಳಿವೆ, ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿದ್ರಿ? ನಾವು ಸ್ವಲ್ಪ ಕರಿಮುಂಡ ಮಾತ್ರ ಹಾಕಿದ್ದೇವೆ ಸರ್, ಬೇರೆ ಹಾಕಲಿಲ್ಲ. ಯಾವ್ದು ಪಣಿಯೂರು ಹಾಕ್ಲಿಲ್ಲ? ಇಲ್ಲ ಇಲ್ಲ ಆಗ್ಲಿಲ್ಲ ಸರ್. ಅಂದ್ರೆ ಈಗ ಸೊರಗು ರೋಗ ಬಂದ್ರೆ ಅದಕ್ಕೆ ಏನಾದ್ರೂ ಮದ್ದು ಮಾಡ್ತೀರೋ ಅಥವಾ ಹಾಗೆ ಸತ್ತು ಹೋಗ್ತವ? ಮದ್ದು ಸಿಂಪರಣೆ ಮಾಡ್ಲಿಕ್ಕೆ ಸಿಂಪರಣೆ ಮಾಡಿ ಪ್ರಯೋಜನ, ಅದು ಬೇರಿನಿಂದಲೇ ಬರುದು. ಅದಕ್ಕೆ ಮತ್ತೆ ಕೆಲವು ಸಲ ಸುಣ್ಣದ ಇದು ಇದು ಮೈಲ್ ಸುತ್ತ ಸ್ವಲ್ಪ ನೀರು ಮಾಡಿ ಅದರ ಬುಡಕ್ಕೆ ಕೆಲಸ ಹಾಕಿದ್ರೆ ಆಗ್ತದಂತೆ. ನೀವು ಪ್ರಯತ್ನ ಪಡಲಿಲ್ಲ? ಇಲ್ಲ, ಅದು ಪ್ರಯತ್ನ ಮಾಡಿಲ್ಲ ಸರ್. ಸರಿ, ಈಗ ತೆಂಗು ಕೃಷಿಯ ಬಗ್ಗೆ ಹೇಳಿ, ಏನೇನು ಸಮಸ್ಯೆಗಳು ಬರ್ತವೆ, ಹೇಗೆ ನಿರ್ವಹಣಾ ಕ್ರಮ? ತೆಂಗು ಕೃಷಿಯಲ್ಲಿ ಹೆಚ್ಚಾಗಿ ಈಗ ಒಂದು ಈ ನಮ್ಮಲ್ಲಿ ಸಾಧಾರಣ ಹೆಚ್ಚಾಗಿ ಕೃಷಿಗೆ ಈ ತರ ಪ್ರಾಣಿಗಳದ್ದು ಮಂಗಗಳದ್ದೇ ಭಯಂಕರ ಕಾಟ ನಮ್ಮೂರಲ್ಲೆಲ್ಲ, ಅದು ಎಲ್ಲ ಬೊಂಡ ಎಲ್ಲ ತೆಗೆದು ಅದಕ್ಕೆ ಸಾಧಾರಣ ಅರ್ಧ ಹೋಗ್ತದೆ ಸರ್. ಮತ್ತೆ ಈ ತೆಂಗಿಗೆ ರೋಗ ಒಂದು ನುಸಿ ರೋಗ ಅಂತ ಬರ್ತದೆ ಸರ್. ಅದು ಈ ಮಂಗಗಳ ಕಾಟ ಇತ್ತೀಚೆಗೆ ಜಾಸ್ತಿ ಆಗಿದ್ದು ಅಥವಾ ಮೊದಲು ಕೂಡ ಇತ್ತ? ಇತ್ತೀಚೆಗೆ ಜಾಸ್ತಿ ಮಂಗ, ನವಿಲು, ಹಂದಿ ಈ ತರದಲ್ಲಿ ಇತ್ತೀಚೆಗೆ ಭಯಂಕರ ಉಪದ್ರವ ಸರ್. ಏನು ಕಾರಣ ಇರಬಹುದು ಜಾಸ್ತಿ ಮಾಡ್ಲಿ ಆಗ್ಲಿಕ್ಕೆ? ಜಾಸ್ತಿ ಆಗ್ಲಿ ಕದ ಆರ ಎನ್ನು ಸಿಗುದ್ರೆ ನೀರು ಸಿಗುದಿಲ್ಲ, ಅದಕ್ಕೋಸ್ಕರ ಹಳ್ಳಿಗೆ ಇಳಿದೇವೆ ಎಲ್ಲ. ಓಹೋ, ಕಾಡಿನಲ್ಲಿ ಏನು ಸಿಗದ ಕಾರಣ ಅಲ್ಲ ತೋಟಗಳಿಗೆ ಬಂದಿವೆ ಅಲ್ಲಿಗೆ. ಹೌದು, ಅಂದ್ರೆ ಈಗ ಸರ್ ಈಗ ಸರಾಸರಿ ಒಂದು ತೆಂಗಿನ ಮರದಲ್ಲಿ ಒಂದು 100 ತೆಂಗಿನಕಾಯಿ ಇದ್ರೆ ನಮಗೆ 30 ಸಿಗುವುದಿಲ್ಲ, ಈಗ 30% ಸಿಗುವುದಿಲ್ಲ, 70% ಕೂಡ ವೇಸ್ಟ್ ಆಗಿ ಹೋಗುದು, ಅದು ತಿಂದು ಎಲ್ಲ ಹಾಲು ಮಾಡಿ ಒಂದು ಕೊಂಡು ಹೋಗ್ತದೆ ಅದರೊಟ್ಟಿಗೆ ಹೋಗುವಾಗ. ಓಹೋ, ರಾತ್ರಿ ಕುಡಿಲಿಕ್ಕೆ? ಹೌದು ಸರ್, ಏನು ಮಾಡ್ತಾ ಗೊತ್ತಾಗುದಿಲ್ಲ ಈ ರೀತಿಯಲ್ಲಿ. ಅಂದ್ರೆ ನಮಗೆ ಎಲ್ಲ ಇದೆ, ತುಂಬಾ ಕಾಟ ಮಂಗಗಳದ್ದೇ ಆಯ್ತು, ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಸರ್ಕಾರಕ್ಕೆ ಅದಕ್ಕೆ ಬೇಕಾದೊಂದು ವ್ಯವಸ್ಥೆ ಮಾಡುದಿಲ್ಲ, ಏನು ನಮಗೆ ಪರಿಹಾರ ಕೂಡ ಕೊಡುದಿಲ್ಲ ಅದೇ ವಿಷಯದಲ್ಲಿ. ಅಂತೂ ಇತ್ತೀಚೆಗಂತೂ ಇದರ ಸಮಸ್ಯೆಗಳು ಜಾಸ್ತಿ ಆಗಿದೆ. ಹೌದು ಸರ್, ನಮ್ಮ ಕೃಷಿಗೆ ತುಂಬಾ ಸಮಸ್ಯೆ ಆಗ್ತಾ ಉಂಟು, ಹಂದಿಯದ್ದು, ಈ ನವಿಲುಗಳದ್ದು, ಅದರದ್ದೇ ಕಾರ್ಬಾರ ಆಯ್ತು. ಯಾವುದನ್ನೇ ನಾವು ಪ್ರಾಣಿಗಳಿಗೆ ಹಿಂಸೆ ಕೊಡುವ ಆಗಿಲ್ಲ, ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಸರ್ಕಾರ ಮನಸ್ಸು ಮಾಡುವುದಿಲ್ಲ. ಅಂದ್ರೆ ಓಡಿಸುವುದು ಅಂದ್ರೆ ಎಲ್ಲಿಗೆ ಓಡಿಸುವುದು ಅಂತ? ಇಲ್ಲ, ಇಲ್ಲಿ ಓಡಿಸಿದ್ರೆ ಮತ್ತೊಂದು ಆಡಿಗೆ ಹೋಗ್ತೇವೆ ನಮ್ಮಿಂದ ಆಚೆ ಅದಕ್ಕೆ. ಸರ್, ಈಗ ರಬ್ಬರ್ ಕೃಷಿಯ ಬಗ್ಗೆ ಹೇಳಿ, ಆ ರಬ್ಬರ್ ನಲ್ಲಿ ಏನೋ ಇಂತ ಕಾಡು ಪ್ರಾಣಿಗಳ ಹಾವಳಿ ಇಲ್ಲ? ಇಲ್ಲ ಸರ್, ರಬ್ಬರಿಗೆ ಅಷ್ಟು ಕಾಡು ಉತ್ಪತ್ತಿ ಪ್ರಾಣಿ, ಆದ್ರೆ ನಮ್ಗೆ ಈಗಿನ ಕಾಲದಲ್ಲಿ ರಬ್ಬರಿಗೆ ಸರಿಯಾದ ಒಂದು ಬೆಂಬಲ ಬೆಲೆ ಇಲ್ಲದ ಕಾರಣ ನಮಗೆ ಅಷ್ಟು ಲಾಭದಾಯಕವಾಗಿಲ್ಲ. ಆದರೂ ಇದ್ದ ಮರವನ್ನು ಈಗ ಪೋಷಿಸಬೇಕಾಗ್ತದೆ. ಹೌದು, ಅಂದ್ರೆ ರಬ್ಬರ್ ನೆಟ್ಟು ಒಂದು 8 ವರ್ಷದ ನಂತರವೇ ನಮಗೆ ಅದರಿಂದ ಆದಾಯ ಪ್ರಾರಂಭವಾಗ್ತದೆ. ಈಗ ಆರಂಭದ ವರ್ಷಗಳಲ್ಲಿ ಬೇರೆ ಏನಾದರೂ ಬೆಳೆ ಬೆಳಿಬಹುದಾ? ರಬ್ಬರ್ ನೆಡೆ ಅಲ್ಲ ಸರ್. ಹೌದು, ಇಲ್ಲ, ರಬ್ಬರ್ ನೆಡೆಯಲ್ಲಿ ಯಾವುದೇ ಬೆಲೆ ಆಗುದಿಲ್ಲ. ಅಂದ್ರೆ ಪ್ರಾರಂಭ ಸಣ್ಣ ಗಿಡ ಸಣ್ಣದಾಗಿದ್ದಾಗ ಈ ಸುವರ್ಣಗಡ್ಡೆಯೋ ಇಂಥದ್ದೇನಾದ್ರೂ ಬೆಳಿಬಹುದಾ? ಅದಕ್ಕೆ ಅಂತ ಬೇರೆ ನಾವು ಮಾಡ್ಲಿಲ್ಲ ಸರ್, ಅಂದ್ರೆ ಅದರಲ್ಲಿ ಅದರ ಅಡಿಯಲ್ಲಿ ಯಾವುದೇ ಕೃಷಿ ಆಗುದಿಲ್ಲ ಸರ್. ಅಲ್ಲ, ಮರ ದೊಡ್ಡದಾದ್ಮೇಲೆ ಆಗ್ಲಿಕ್ಕಿಲ್ಲ, ಆದ್ರೆ ಶುರುವಿಗೆಲ್ಲ ಈಗ ಮಾಡ್ಬೋದು, ಮರಗೆಣಸು ಮಾಡ್ಬೋದು, ಮತ್ತೆ ಗೆಣಸು ಮಾಡ್ಬೋದು, ಸುವರ್ಣಗಡ್ಡೆ. ನೀವು ಮಾಡಿದ್ದುಂಟಾ? ಮರಗೆಣಸು ಸ್ವಲ್ಪ ಮಾಡಿದ್ವಿ, ಮರಗೆಣಸು, ಮತ್ತೆ ಬೇರೆ ಯಾವ್ದು ಕೃಷಿ ಮಾಡ್ಲಿಲ್ಲ ಸರ್. ಅದು ಮಾಡಿದ್ರು ಅಷ್ಟೊಂದು ಸಿಗುದಿಲ್ಲ ನಮಗೆ ಸಿಗ್ಲಿಕ್ಕೆ. ಗಡ್ಡೆ ತರಕಾರಿ ಮಾಡಿದ್ರೆ ಹಂದಿಗಳ ಕಾಟ ಜಾಸ್ತಿ ಆಗಬಹುದು. ಹೌದು ಸರ್, ಖಂಡಿತವಾಗಿಯೂ. ನಾಟಕದಲ್ಲಿಯೂ ಕೂಡ ಪಾತ್ರದ ಮಾಡಿದಂತವರು ಸರ್? ಅದು ನಾವು ಹವ್ಯಾಸ ಆಗಿ ನಮ್ಮೂರಲ್ಲಿ ಸ್ಫೂರ್ತಿ ಯೂತ್ ಕ್ಲಬ್ ಅಂತ ಒಂದು ಕಲಾ ಕೇಂದ್ರ ಉಂಟು ಸರ್, ಅದರಲ್ಲಿ ನಾವು ಒಂದು ಹವ್ಯಾಸ ಕಲಾವಿದನಾಗಿ ಭಾಗವಹಿಸಿದ್ದೇನೆ. ಏನೇನು ಪಾತ್ರ ಮಾಡ್ತೀರಿ, ನಿಮ್ಮ ಇಷ್ಟದ ಪಾತ್ರಗಳು ಯಾವುವು? ನಮ್ಮ ಇಷ್ಟದ ಪಾತ್ರ ಸಾಧಾರಣವಾಗಿ ಒಂದು ವಿಲನ್ ಆಗಿ ಮಾಡಿದ್ದೇನೆ, ಮತ್ತೆ ಅದರಲ್ಲಿ ಮೇನ್ ಆಗಿ ಮಧುಮಗನ ಪಾಠ ಆಗಿ ಮಾಡಿದ್ದೇನೆ, ಅದರಲ್ಲಿ ಖಳನಾಯಕ. ಖಳನಾಯಕನ ಮಾಡಿದ್ದೇನೆ, ಮತ್ತೆ ಒಂದು ಅದರಲ್ಲಿ ಒಂದು ಹಿರಿಯ ಮುತ್ಯಾದಿಯಾಗಿ ಒಂದು ಯಜಮಾನನ ಪಾತ್ರ ಮಾಡ್ಲಿಕ್ಕೆ ಅವಕಾಶ ಬಂತು. ಇಂತಹ ನಾಟಕಗಳಲ್ಲಿ ಅಂದ್ರೆ ಈಗ ಸಾಮಾನ್ಯವಾಗಿ ಸಾಮಾಜಿಕ ನಾಟಕ ಅಂತ ಹೇಳ್ತೀವಲ್ಲ, ಇಂಥದ್ರಲ್ಲಿ ಪಾಲ್ಗೊಂಡ ಅನುಭವ ಅಥವಾ ಏನಾದ್ರೂ ಡೈಲಾಗ್ಗಳು ನೆನಪುಂಟ? ಡೈಲಾಗ್ ಅಂದ್ರೆ ನಮ್ದ ಉಡರ್ ಮೋಕ್ಯದ ಕಡಲ್ ಅಂತೇಳಿ ತುಳು ಸಾಮಾಜಿಕ ನಾಟಕ ಸರ್. ಅದ್ರ ಡೈಲಾಗ್ ಏನಾದ್ರೂ ನೆನಪುಂಟ? ಡೈಲಾಗ್ ಅಂದ್ರೆ ಚಿಕ್ಕದಾಗಿ ಒಂದು ಡೈಲಾಗ್ ಇರ್ಬೋದು. ಹೇಳಿ ಹೇಳಿ ಹೇಳಿ. ಮಗ ಜೀವನ ಪಂಡ ಸುಖ ಮಾತ್ರ ಮಗ, ಜೀವನ ಕಷ್ಟಲ ಸುಖಲ ರಡ್ಲ ಸಮಾನಾದ ಸ್ವೀಕಾರ ಮಾಡ್ಪಡ ಮಗ, ಉಂದ್ವಿ ಜೀವನ ತುಲ ಸತ್ಯ ಧರ್ಮ ಏಪಲ ಕೈ ಬಿಡಡ, ಸತ್ಯ ಧರ್ಮ ನಮಗ್ ಕಡೆ ಮುಟ್ಟಲ ನಮ್ಮನ್ನು, ಓಲ ಸೋಪಾರ ಬಿಡ್ಕೋಜಿ ನಮಗ್ ನಮ್ಮ ಜೀವನ ಬಂಗಾರ ಅನ್ಕೊಂಡ್ ಮಗ. ಬಹಳ ಒಳ್ಳೆಯ ಸಂದೇಶವನ್ನ ನೀಡಿದ್ದೀರಿ ನೀವು. ಈಗಲೂ ಕೂಡ ಇದೇ ಹವ್ಯಾಸವನ್ನ ಮುಂದುವರಿಸ್ತಾ ಇದ್ದೀರಾ? ಸಾಧಾರಣವಾಗಿ ಸಿಕ್ಕಿದ್ರೆ ಅವಕಾಶ ಇದ್ರೆ ಉಪಯೋಗ ಮಾಡ್ತೇವೆ ಸರ್. ಹಾಗೆ ನಮ್ಮಲ್ಲಿ ಹವ್ಯಾಸಿ ಆಗಿ ನಾವು ನಮ್ಮಲ್ಲಿ ದೇಲಂಪಾಡಿ ಬನಾರಸಿ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘ ಉಂಟು ಸರ್. ಹೌದು, ಅದರಲ್ಲಿ ಕೂಡ ನಾವು ಸ್ವಲ್ಪ ಹವ್ಯಾಸಿಯಾಗಿ ಮಾಡ್ತಿದ್ದೇವೆ ಮೊದಲು. ಈಗ ವೇಷವಾಗಿ ಮಾಡುದು ಅಂತೂ ಅದರ ಒಂದು ಅಭಿಮಾನಿ ಯಕ್ಷಗಾನ ಬಳಗದ ನಾವು. ಯಕ್ಷಗಾನ ನೋಡುದು ಈಗಲೂ ಕೂಡ ಇಷ್ಟ ಇದೆ ನಿಮಗೆ? ಹೌದು ಸರ್, ಹೌದು ಸರ್, ತುಂಬಾ ಅದರಲ್ಲೊಂದು ನಾವು ಬಾರಿ ನಾಟ್ಯ ತರಬೇತಿ ಕೂಡ ಪಡ್ಕೊಂಡಿದ್ದೀರಾ? ಹೌದು ಸರ್, ನಾಟ್ಯ ತರಬೇತಿ ಪಡ್ಕೊಂಡಿದ್ದೇನೆ. ಅವಕಾಶ ಸಿಕ್ಕಿದ್ರೆ ಈಗಲೂ ಕೂಡ ಮಾಡ್ತೀರಿ? ಹೌದು ಸರ್, ದೇಲಂಪಾಡಿ ಬಾಲಕೃಷ್ಣ ಗೌಡ ಅಂತ ಕಟೀಲ್ ಮೇಳದಲ್ಲಿ ಇದ್ದಾರೆ, ಅವರಿಂದ ನಾವು ಯಕ್ಷಗಾನ ನಾಟ್ಯವನ್ನು ಪಡೆದುಕೊಂಡು ಕಲ್ತುಬಿದ್ದೇವೆ ಸರ್. ಬಹಳ ಸಂತೋಷ ಲಂಬೋದರ ಶೆಟ್ಟಿಯವರೇ, ಆ ಸಮಗ್ರ ಕೃಷಿ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಆಯ್ತು ಸರ್, ಅವಕಾಶಕ್ಕಾಗಿ ಆಕಾಶವಾಣಿ ಬೆಳಗ್ಗೆ ನಮಸ್ಕಾರ ಸರ್. ಸಮಗ್ರ ಕೃಷಿ ಅನುಭವದ ಕುರಿತು ದೇಲಂಪಾಡಿಯ ಲಂಬೋದರ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ಬಾಯಿ ರುಚಿಯ ಜೊತೆ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದಾಗುವಂತಹ ಅಡುಗೆಗೆ ಬಳಸುವ ಸಂಬಾರ ಪದಾರ್ಥಗಳಲ್ಲಿ ಇಂಗಿಗೆ ವಿಶೇಷವಾದಂತಹ ಮಹತ್ವ ಇದೆ. ಇದೊಂದು ಸಸ್ಯಜನ್ಯ ಉತ್ಪಾದನೆ. ಈ ಸಸ್ಯವನ್ನು ಎಲ್ಲಿ ಬೆಳೆಯಲಾಗ್ತದೆ, ಇಂಗನ್ನು ಪಡೆಯುವುದು ಹೇಗೆ ಎನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಅಸಫಿಟಿಡಾ ಎನ್ನುವಂತಹದ್ದು ಒಂದು ಔಷಧೀಯ ಸಸ್ಯ. ಇದು ಸುಮಾರು 6-12 ಅಡಿ ಎತ್ತರ ಮತ್ತು ಸುಮಾರು 5 ಅಡಿ ಅಗಲ ಹರಡಿ ಬೆಳೆಯುವಂತಹ ಗಜ್ಜರಿ ಅಥವಾ ಕ್ಯಾರೆಟ್ನಂತಹ 12-13 ಸೆಂಟಿಮೀಟರ್ ದಪ್ಪ ಬೇರುಗಳನ್ನು ಹೊಂದಿರುವಂತಹ ಪೊದೆ ರೂಪದ ಮರಳುಗಾಡಿನಲ್ಲಿ ಹೆಚ್ಚಾಗಿ ಬೆಳೀತದೆ. ಬಹುವಾರ್ಷಿಕ ಔಷಧೀಯ ಸಸ್ಯ. ಇದರ ವೈಜ್ಞಾನಿಕ ಹೆಸರು ಫೆರುಲಾ ಅಸಫಿಟಿಡಾ ಎನ್ನುವಂತಹದ್ದು. ಅಂಬೆಲಿಫೇರಿ ಎನ್ನುವಂತಹ ಸಸ್ಯ ಕುಟುಂಬಕ್ಕೆ ಸೇರಿರುವಂತಹ ಗಿಡ ಇದು. ಸಾಮಾನ್ಯವಾಗಿ ಅಫ್ಘಾನಿಸ್ತಾನ ದೇಶದ ಗುಡ್ಡಗಾಡುಗಳಲ್ಲಿ ಮತ್ತು ಇರಾನ್ ದೇಶದ ಮರುಭೂಮಿ ಪ್ರದೇಶಗಳಲ್ಲಿ ಸಮುದ್ರ ಮಟ್ಟದಿಂದ 2,000-4,000 ಅಡಿ ಎತ್ತರದ ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುವಂತಹ ಸಸ್ಯ ಇದು. ಈ ಎತ್ತರದ ಪ್ರದೇಶಗಳು ಚಳಿಗಾಲದಲ್ಲಿ ಶುಷ್ಕ ವಾತಾವರಣವನ್ನು ಹೊಂದಿರುತ್ತವೆ, ಆದರೆ ಬೇಸಿಗೆಯಲ್ಲಿ ಉತ್ತಮ ಬೆಳವಣಿಗೆ ಹೊಂದಿರುವ ಅಸಫೆಟಿಡಾ ಗಿಡಗಳಿಂದ ಆವರಿಸಿರುತ್ತದೆ. ನಮ್ಮ ದೇಶದಲ್ಲಿ ಕಾಶ್ಮೀರ, ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ, ಹರಿಯಾಣ ರಾಜ್ಯಗಳ ಕೆಲವೊಂದು ಪ್ರದೇಶಗಳಲ್ಲಿ ಈ ಗಿಡಗಳನ್ನು ಬೆಳೆಯಲಾಗ್ತದೆ. ಅಸಫಿಟಿಡಾ ಗಿಡದ ಬೇರುಗಳಿಗೆ ಕಚ್ಚು ಹಾಕಿ ಅಥವಾ ಕತ್ತರಿಸಿ ಅದರಿಂದ ಹೊರಬರುವಂತಹ ಹಾಲು ಬಣ್ಣದ ರಸವನ್ನು ಸಂಗ್ರಹಿಸಿ ಸಂಸ್ಕರಿಸಿ ಪಡೆದಿರುವಂತಹ ಪದಾರ್ಥವನ್ನು ಅಸಫಿಟಿಡಾ ಎಂದು, ಕನ್ನಡದಲ್ಲಿ ಇಂಗು ಎಂದು ಕರೆಯಲಾಗ್ತದೆ. ಅತ್ಯಲ್ಪ ಪ್ರಮಾಣದಲ್ಲಿ ಅಡುಗೆಯಲ್ಲಿ ಹಾಕಿ ಕುದಿಸುವುದರಿಂದ ಸುವಾಸನೆ ಕೊಡುತ್ತದೆ. ಇದನ್ನು ದೇವರ ಆಹಾರ ಎಂದು ಕೂಡ ಕರೆಯಲಾಗ್ತದೆ. ಭಾರತದಲ್ಲಿ ಇಂಗನ್ನು ಔಷಧವಾಗಿ ಹಾಗೂ ಸಂಬಾರ ಪದಾರ್ಥವಾಗಿ ಅಡುಗೆ ತಯಾರಿಯಲ್ಲಿ ಸ್ವಾದ ಮತ್ತು ಸುವಾಸನೆಯನ್ನು ಹೆಚ್ಚಿಸುವುದಕ್ಕೆ ಉಪಯೋಗಿಸಲಾಗ್ತದೆ. ನಮ್ಮ ದೇಶವೇ ಅತಿ ಹೆಚ್ಚು ಮತ್ತು ಮುಖ್ಯ ಇಂಗು ಬಳಕೆ ಮಾಡ್ತಾ ಇರುವಂತಹ ದೇಶ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು. ಪ್ರತಿ ವರ್ಷ ಸುಮಾರು 1 ಕೋಟಿ ಮೌಲ್ಯದ ಅಸಫೆಟಿಡಾ ಇಂಗನ್ನು ಇರಾನ್ ಮತ್ತು ಅಫ್ಘಾನಿಸ್ತಾನ ದೇಶಗಳಿಂದ ನಮ್ಮ ದೇಶವು ಆಮದು ಮಾಡಿಕೊಳ್ಳುತ್ತದೆ. ಆಮದು ಮಾಡಿಕೊಂಡಿರುವಂತಹ ಸುಮಾರು 3,500 ಟನ್ ಅಸಫಿಟಿಡಾ ಇಂಗನ್ನು ಪುನಃ ಸಂಸ್ಕರಣೆ ಮಾಡಿ ಕೆಲ ಪ್ರಮಾಣದಲ್ಲಿ ನಮ್ಮ ದೇಶವು ಇತರ ದೇಶಗಳಿಗೆ ರಫ್ತು ಮಾಡುತ್ತದೆ. ನಮ್ಮ ದೇಶದಲ್ಲಿ ಇಂಗು ಬೆಳೆಯ ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸ್ಪೈಸಸ್ ಬೋರ್ಡ್ ಅಥವಾ ಸಂಬಾರ ಮಂಡಳಿಯು ನೋಡಿಕೊಳ್ಳುತ್ತದೆ. ಗಿಡ ಬೆಳೆಯುವುದಕ್ಕೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣನ್ನು ಆಯ್ಕೆ ಮಾಡಿಕೊಳ್ಬೇಕು. ಮರಳು ಮಣ್ಣು ಈ ಬೆಳೆಯನ್ನು ಬೆಳೆಯುವುದಕ್ಕೆ ಹೆಚ್ಚು ಸೂಕ್ತವಾಗಿದೆ. ಈ ಗಿಡಗಳು ಮಣ್ಣಿನ ಆಮ್ಲೀಯತೆಯ ಅಂಶವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ನೀರು ನಿಲ್ಲುವ ಸ್ಥಳದಲ್ಲಿ ಈ ಗಿಡಗಳು ಬೆಳೆಯುವುದಿಲ್ಲ. ಅಂತಹ ಸ್ಥಳದಲ್ಲಿ ಈ ಗಿಡಗಳನ್ನು ನಾಟಿ ಮಾಡಲೇಬಾರದು. ಇವು ನೆರಳಿನಲ್ಲಿ ಬೆಳೆಯುವುದಿಲ್ಲ, ಆದ್ದರಿಂದ ಚೆನ್ನಾಗಿ ಸೂರ್ಯನ ಬಿಸಿಲು ಬೀಳುವಂತಹ ಸ್ಥಳದಲ್ಲಿ ಮಾತ್ರ ಇದನ್ನು ಕೃಷಿ ಮಾಡಬಹುದು. ಇದು ಬರ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಒಣ ಹಾಗೂ ತೇವ ಮಣ್ಣಿನಲ್ಲಿ ಇದನ್ನು ಬೆಳಿಬಹುದು. ನಾಟಿ ಮಾಡುವುದಕ್ಕೆ ಸಸಿಗಳನ್ನು ಬಳಸಬೇಕು. ಪಾಲಿಥಿನ್ ಚೀಲಗಳಲ್ಲಿ ಮಣ್ಣು, ಸಾವಯವ ಗೊಬ್ಬರವನ್ನು ತುಂಬಿ ಚಳಿಗಾಲದಲ್ಲಿ ಪಾಲಿಥಿನ್ ಚೀಲಗಳಲ್ಲಿ ಈ ಗಿಡದ ಬೀಜಗಳನ್ನು ಹಾಕಿ ಸಸಿಗಳನ್ನು ಬೆಳೆಸಿಕೊಳ್ಳಬೇಕು. ನಂತರ ಬೆಳೆದಿರುವಂತಹ ಸಸಿಗಳನ್ನು ಚೀಲಗಳಿಂದ ಅವುಗಳ ಬೇರುಗಳಿಗೆ ಹಾನಿಯಾಗದ ಹಾಗೆ ಹೊರತೆಗೆದು ಹೊಲದಲ್ಲಿ 5 ಅಡಿ ಅಂತರದಲ್ಲಿ ನಾಟಿ ಮಾಡಬೇಕು. ಚಳಿಗಾಲದಲ್ಲಿ ಅಸಫಿಟಿಡಾ ತೋಟದಲ್ಲಿ 1-2 ಇಂಚು ದಪ್ಪದ ಹುಲ್ಲು ಅಥವಾ ಮತ್ತಿತರ ಸಸ್ಯಗಳ ಎಲೆ ಮತ್ತು ರೆಂಬೆಗಳನ್ನು ಹರವಿ ಮಲ್ಚಿಂಗ್ ಅನ್ನು ಅಥವಾ ಹೊದಿಕೆಯನ್ನು ಮಾಡಬೇಕು. ಈ ಗಿಡಗಳು ತಮ್ಮ ಜೀವಿತಾವಧಿಯಲ್ಲಿ ಒಂದು ಸಾರಿ ಮಾತ್ರ ಹೂವನ್ನು ಬಿಡುತ್ತವೆ, ಆದರೆ ಹೂ ಬಿಡಲು ಸುಮಾರು 4-5 ವರ್ಷ ತೆಗೆದುಕೊಳ್ಳುತ್ತವೆ. ಹೂಗಳು ತೆಳು ಹಳದಿ ಹಸಿರು ಬಣ್ಣವನ್ನು ಹೊಂದಿದ್ದು ಮುಖ್ಯ ಹೂಗೊಂಚಲಿನಲ್ಲಿ ಸುಮಾರು 10-20 ಹೂಗಳಿರುತ್ತವೆ. ಇದರ ಕಾಯಿ ಕೆಂಪು ಮಿಶ್ರಿತ ಕಂದು ಬಣ್ಣವನ್ನು ಹೊಂದಿರುತ್ತದೆ ಮತ್ತು ಅವು ತೆಳುವಾಗಿದ್ದು ಚಪ್ಪಟೆಯಾಗಿರುತ್ತವೆ. ಇಂಗಿನ ಉತ್ಪಾದನೆಯ ಬಗ್ಗೆ ಹೇಳುವುದಿದ್ರೆ ಸುಮಾರು 4-5 ವರ್ಷ ವಯಸ್ಸಿನ ಅಸಫೆಟಿಡಾ ಗಿಡಗಳಿಂದ ಇಂಗು ಉತ್ಪಾದನೆಯನ್ನು ಮಾಡಲಾಗ್ತದೆ. ಈ ವಯಸ್ಸಿನ ಗಿಡದ ಕಾಂಡ ಮತ್ತು ಬೇರಿನ ತೊಗಟೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಾಲಿನಂತಹ ರಸದಿಂದ ತುಂಬಿಕೊಂಡಿರುತ್ತವೆ. ಅಸಫೆಟಿಡಾ ಗಿಡಗಳು ಹೂ ಬಿಡುವುದಕ್ಕಿಂತ ಮುಂಚೆ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಗಿಡದ ಬೇರುಗಳಿಂದ ರಸ ತೆಗೆಯುವ ಕೆಲಸವನ್ನ ಕೈಗೊಳ್ಳಲಾಗುತ್ತದೆ. ಮೊದಲಿಗೆ ಗಿಡದ ಕಾಂಡ ಭಾಗದ ಸುತ್ತ ಇರುವ ಮಣ್ಣು ಮತ್ತಿತರ ವಸ್ತುಗಳನ್ನು ತೆಗೆದು ಬೊಡ್ಡೆ ಹೊರಗಡೆ ಕಾಣುವ ಹಾಗೆ ಮಾಡಲಾಗ್ತದೆ. ನಂತರ ಗಿಡದ ತುದಿಯಲ್ಲಿ ಮಾತ್ರ ಎಲೆಗಳನ್ನು ಉಳಿಸಿಕೊಂಡು ಉಳಿದ ಎಲ್ಲ ಎಲೆಗಳನ್ನು ತೆಗೆದು ಸುಮಾರು 1 ವಾರ ಗಿಡಗಳನ್ನು ಈ ರೀತಿ ಕಾಪಾಡಿಕೊಳ್ಳಲಾಗ್ತದೆ. ಆಮೇಲೆ ಗಿಡಗಳನ್ನ ಬೊಡ್ಡೆಯ ಭಾಗದಲ್ಲಿ ಹರಿತವಾದಂತಹ ಕತ್ತಿಯನ್ನ ಉಪಯೋಗಿಸಿಕೊಂಡು ಕತ್ತರಿಸಿ ಗಿಡದ ರೆಂಬೆಗಳನ್ನ ತೆಗೆಯಲಾಗ್ತದೆ. ಕತ್ತರಿಸಿದ ಬೊಡ್ಡೆಯ ಭಾಗದ ಮೇಲೆ ರೆಂಬೆ ಮತ್ತು ಎಲೆಗಳಿಂದ ಮುಚ್ಚಿ ಸಣ್ಣ ಚಪ್ರವನ್ನು ಹಾಕಿ ಮೇಲುಗಡೆ ಮಣ್ಣಿನ ರಾಶಿಯಿಂದ ಮೆತ್ತಲಾಗ್ತದೆ. ಈ ರೀತಿ ಮಾಡುವುದರಿಂದ ಗುಮ್ಮಟದ ಒಳಗಡೆ ಕಾವು ಹೆಚ್ಚಾಗಿ ಕಚ್ಚು ಹಾಕಿದ ಬೇರುಗಳಿಂದ ಸರಳವಾಗಿ ಬಿಳಿ ರಸವು ಹೊರಬರುವುದಕ್ಕೆ ಸಹಾಯವಾಗುತ್ತದೆ ಮತ್ತು ಬೇಸಿಗೆಯಲ್ಲಿ ತಂಪು ವಾತಾವರಣ ಕಲ್ಪಿಸುವುದಕ್ಕೆ ಸಹಾಯವಾಗುತ್ತದೆ. ಕಚ್ಚು ಹಾಕಿದ ಬೇರಿನಿಂದ ಹೊರಬರುವಂತಹ ರಸವನ್ನು ಅದು ನಿಲ್ಲುವವರೆಗೆ ಸುಮಾರು 1 ವಾರ ಪಾತ್ರೆಯಲ್ಲಿ ಸಂಗ್ರಹಿಸಲಾಗುತ್ತದೆ. 10 ದಿವಸದ ನಂತರ ಇನ್ನೊಂದು ಬೇರಿಗೆ ಕಚ್ಚನ್ನು ಹಾಕಿ ರಸವನ್ನು ತೆಗೆಯಲಾಗ್ತದೆ. ಹೀಗೆ 10 ದಿವಸಗಳ ಅಂತರದಲ್ಲಿ ವಿವಿಧ ಬೇರುಗಳಿಗೆ ಕಚ್ಚು ಹಾಕಿ 3 ತಿಂಗಳವರೆಗೆ ರಸವನ್ನು ತೆಗೆಯಲಾಗ್ತದೆ. ಗಿಡದಿಂದ ತೆಗೆದ ರಸ ಕೂಡಲೇ ಗಟ್ಟಿಯಾಗ್ತದೆ. ಇದರ ಹೊರಮೈ ಅರೆ ಪಾರದರ್ಶಕವಾಗಿದ್ದು ಮುತ್ತಿನ ಬಿಳಿ ಬಣ್ಣವನ್ನು ಹೊಂದಿರುತ್ತದೆ. ಗಾಳಿ ಸಂಪರ್ಕದಿಂದ ಇದು ಗಾಢ ಬಣ್ಣಕ್ಕೆ ತಿರುಗುತ್ತದೆ. ಮೊದಲಿಗೆ ಗುಲಾಬಿ ಬಣ್ಣವನ್ನು ಹೊಂದಿ ಕೊನೆಯಲ್ಲಿ ಕೆಂಪು ಕಂದು ಬಣ್ಣಕ್ಕೆ ತಿರುಗುತ್ತದೆ. ಈ ರೀತಿ ಗಿಡದಿಂದ ತೆಗೆದ ರಸವನ್ನು ಮಣ್ಣಿನ ಪಾತ್ರೆಯಲ್ಲಿ ತುಂಬಿ ನೆಲದಲ್ಲಿ ಗುಂಡಿ ತೋಡಿ ಅದರಲ್ಲಿಟ್ಟು ಸುತ್ತಲೂ ಮಣ್ಣಿನ ರಾಡಿಯಿಂದ ಮೆತ್ತಲಾಗ್ತದೆ. ಗುಂಡಿಯ ಮೇಲುಭಾಗವನ್ನು ರೆಂಬೆ ಮತ್ತು ಎಲೆಗಳಿಂದ ಮುಚ್ಚಿ ಮಧ್ಯದಲ್ಲಿ ಸಣ್ಣ ಕಿಟಕಿ ಆಕಾರದ ಖಾಲಿ ಜಾಗವನ್ನು ಬಿಡಲಾಗ್ತದೆ. ಈ ಗುಂಡಿಗಳಲ್ಲಿ ಬೇರಿನ ರಸ ಗಟ್ಟಿಯಾಗ್ತದೆ. ನಂತರ ಇದನ್ನು ಗುಂಡಿಯಿಂದ ಹೊರತೆಗೆದು ಗೋಣಿಚೀಲಗಳಲ್ಲಿ ತುಂಬಿ ಮಾರಾಟ ಮಾಡಲಾಗ್ತದೆ. ಮಾರುಕಟ್ಟೆಯಲ್ಲಿ ಇಂಗು ಬೇರೆ ಬೇರೆ ಹೆಸರಿನಲ್ಲಿ ಹಾಗೂ ರೂಪದಲ್ಲಿ ದೊರೆಯುತ್ತದೆ. ಕಣ್ಣೀರಿನ ಹನಿ ಆಕಾರದ ಇಂಗು ಅತಿ ಶುದ್ಧವಾದಂತಹ ಇಂಗು. ಗಟ್ಟಿ ಇಂಗು ಇದು ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ದೊರೆಯುವಂತಹ ಇಂಗು ಮತ್ತು ಕಲಬೆರಕೆಯಾಗಿರುತ್ತದೆ. ಅರೆಗಟ್ಟಿ ಇಂಗು ಇದು ಇತರೆ ಕಲ್ಮಶಗಳನ್ನು ಹೊಂದಿರುತ್ತವೆ, ಆದರೆ ಕಲಬೆರಕೆ ಆಗಿರುವುದಿಲ್ಲ, ಶುದ್ಧವಾಗಿರುತ್ತದೆ. ಕಂಡಹಾರೆ ಇಂಗು ಇದು ಅಸಫೆಟಿಡಾ ಗಿಡದ ಕಾಂಡದ ಮಧ್ಯಭಾಗದಲ್ಲಿರುವಂತಹ ಎಲೆಯ ಮೊಗ್ಗುಗಳನ್ನು ಕತ್ತರಿಸಿ ಪಡೆದಿರುವಂತಹ ರಸದಿಂದ ಪಡೆದಂತಹ ಇಂಗಾಗಿದೆ. ನೈಸರ್ಗಿಕವಾಗಿ ಪಡೆದಂತಹ ಇಂಗು ಅತಿ ಹೆಚ್ಚು ಖಾರ ಮತ್ತು ವಾಸನೆಯನ್ನು ಹೊಂದಿರುವುದರಿಂದ ಅಡುಗೆ ತಯಾರಿಯಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುವುದಿಲ್ಲ. ವಾಣಿಜ್ಯ ಮಟ್ಟದಲ್ಲಿ ಉಪಯೋಗಿಸುವುದಕ್ಕೆ ನೈಸರ್ಗಿಕವಾಗಿ ಪಡೆದ ಪುಡಿ ರೂಪದ ಇಂಗಿನಲ್ಲಿ ಅರೆಬಿಕ ಅಂಟು ಮತ್ತು ಗೋಧಿ ಅಥವಾ ಅಕ್ಕಿ ಹಿಟ್ಟನ್ನು ಮಿಶ್ರಣ ಮಾಡಲಾಗ್ತದೆ. ಅದನ್ನು ಮಿಶ್ರಣ ಇಂಗು ಎಂದು ಕರೆಯಲಾಗ್ತದೆ. ಆಯುರ್ವೇದ ಔಷಧಗಳಲ್ಲಿ ಇಂಗು ಬಹಳ ಮಹತ್ವವಾದಂತಹ ಸ್ಥಾನವನ್ನು ಹೊಂದಿದೆ. ಇಂಗು ಮನುಷ್ಯರಲ್ಲಿ ಅನ್ನನಾಳ, ಶ್ವಾಸಕೋಶ ಮತ್ತು ಮೆದುಳನ್ನು ಉತ್ತೇಜನಗೊಳಿಸುತ್ತದೆ. ಆಸ್ಮಾ, ಕಫ, ಕೆಮ್ಮು, ದಮ್ಮು, ನೆಗಡಿ, ಸಕ್ಕರೆ ಕಾಯಿಲೆ ಮತ್ತು ಹೆಚ್ಚು ರಕ್ತದ ಒತ್ತಡಕ್ಕೆ ಇದನ್ನು ಉಪಯೋಗಿಸಲಾಗುತ್ತದೆ. ಇಂಗು ರೋಗಕಾರಕ ಕ್ರಿಮಿಗಳನ್ನು ಕೊಲ್ಲುತ್ತದೆ ಮತ್ತು ಕ್ರಿಮಿಗಳಿಂದ ಆಹಾರ ಕೆಡುವುದನ್ನು ತಪ್ಪಿಸುತ್ತದೆ. ಮಜ್ಜಿಗೆಯಲ್ಲಿ ಸ್ವಲ್ಪ ಇಂಗು ಹಾಕಿ ಅಲುಗಾಡಿಸಿ ಕುಡಿದರೆ ರೋಗಾಣುಗಳಿಂದ ಬರುವಂತಹ ಹೊಟ್ಟೆ ನೋವನ್ನು ನಿಲ್ಲಿಸಬಹುದು. ಹೊಟ್ಟೆ ನೋವಿಗೆ ಇಂಗನ್ನ ನೀರಿನಲ್ಲಿ ಕಲಸಿ ಹೊಟ್ಟೆಯ ಮೇಲೆ ಹಚ್ಚುವುದು ವಾಡಿಕೆ. ತುಪ್ಪದಲ್ಲಿ ಇಂಗನ್ನ ಕಾಯಿಸಿ ಸೇವಿಸುವುದರಿಂದ ಆಹಾರ ಪಚನವಾಗುವುದನ್ನು ಸರಿಪಡಿಸುತ್ತದೆ. ಚಳಿ ಜ್ವರ ಬಂದಾಗ ಬೆಲ್ಲದೊಂದಿಗೆ ಇಂಗನ್ನು ಕೂಡಿಸಿ ತಿನ್ನುವಂತಹದ್ದು ಪರಿಣಾಮಕಾರಿಯಾಗಿರುತ್ತದೆ. ಇಂಗನ್ನು ಜೇನುತುಪ್ಪದಲ್ಲಿ ಕಲಸಿ ತಿನ್ನುವುದರಿಂದ ಒಣ ಕೆಮ್ಮು, ನಾಯಿ ಕೆಮ್ಮು, ಬ್ರಾಂಕೈಟಿಸ್, ಅಸ್ತಮಾ ಮೊದಲಾದ ಸಂದರ್ಭಗಳಲ್ಲಿ ಗುಣವಾಗ್ತದೆ. ಇಂಗನ್ನು ನೀರಿನಲ್ಲಿ ಕಲಸಿ ಮೊಡವೆಗಳಿಗೆ ಹಚ್ಚಿದರೆ ಮೊಡವೆಗಳು ಬೇಗನೆ ಒಣಗ್ತವೆ ಮತ್ತು ಅವುಗಳ ಕಲೆಯು ಕೂಡ ನಿವಾರಣೆಯಾಗ್ತವೆ. ಇಂಗಿನ ಸೇವನೆಯಿಂದ ಮೂತ್ರದ ಸಮಸ್ಯೆಗಳು ಕೂಡ ಶಮನವಾಗ್ತವೆ. ಹಾಗಲಕಾಯಿ ರಸದಲ್ಲಿ ಇಂಗು ಹಾಕಿ ಕದಡಿ ಸೇವಿಸುವುದು ಮಧುಮೇಹ ನಿಯಂತ್ರಣಕ್ಕೆ ನೆರವಾಗ್ತದೆ. ಬಿಸಿ ನೀರಿನಲ್ಲಿ ಇಂಗನ್ನ ಕಲಸಿ ಎದೆಗೆ ಲೇಪಿಸಿದರೆ ಕೆಮ್ಮು ಕಡಿಮೆಯಾಗ್ತದೆ. ತುಪ್ಪದಲ್ಲಿ ಕರೆದಂತಹ ಇಂಗನ್ನ ಆಲದ ಮರದ ಚಿಗುರಿನ ರಸದಲ್ಲಿ ಕಲಸಿ ಜೇನುತುಪ್ಪದೊಂದಿಗೆ 1 ತಿಂಗಳ ಕಾಲ ಸೇವಿಸಿದರೆ ವೀರ್ಯೋತ್ಪತ್ತಿ ಹೆಚ್ಚಾಗ್ತದೆ. ಕಿವಿನೋವು, ಕಿವಿ ಸೋರುವಿಕೆ ಇದಕ್ಕೆ ಇಂಗನ್ನು ತೆಂಗಿನ ಎಣ್ಣೆಯಲ್ಲಿ ಕಾಯಿಸಿ ಆ ಎಣ್ಣೆಯ 2-3 ಹನಿಗಳನ್ನು ಕಿವಿಗೆ ಬಳಸಬಹುದು. ಇಂಗು ಸೇವನೆ ಬುದ್ಧಿಶಕ್ತಿಯನ್ನ ವೃದ್ಧಿಸುತ್ತದೆ. ಆದರೆ ಇಂಗಿಗೆ ಗರ್ಭಪಾತದ ಗುಣವಿದೆ, ಆದ್ದರಿಂದ ಗರ್ಭಿಣಿಯರು ಇಂಗನ್ನು ಹೆಚ್ಚಾಗಿ ಸೇವಿಸಬಾರದು. ಸ್ತ್ರೀಯರಲ್ಲಿ ಋತುಸ್ರಾವವು ಸರಿಯಾಗಿ ಸಾಗುವುದಕ್ಕೆ ಮತ್ತು ಆ ಸಮಯದಲ್ಲಿ ಬರುವಂತಹ ಹೊಟ್ಟೆ ನೋವು ನಿವಾರಣೆಗೆ ತುಪ್ಪದಲ್ಲಿ ಕರೆದ ಇಂಗನ್ನ ಜೇನುತುಪ್ಪದಲ್ಲಿ ಕಲಸಿ ಹಾಲಿನೊಂದಿಗೆ ಸೇವಿಸುವಂತಹದ್ದು ಹೆಚ್ಚು ಪರಿಣಾಮಕಾರಿ. ಕಫದಿಂದ ಬಳಲುತ್ತಾ ಇರುವವರು ನೀರಿನಲ್ಲಿ ಸ್ವಲ್ಪ ಇಂಗನ್ನ ಹಾಕಿ ಸೇವಿಸುವುದರಿಂದ ಕಫವು ಕಡಿಮೆಯಾಗ್ತದೆ. ಮಲಬದ್ಧತೆಯಿಂದ ಬಳಲುವವರು ಬಿಸಿ ನೀರಿನಲ್ಲಿ ಸ್ವಲ್ಪ ಇಂಗನ್ನ ಕರಗಿಸಿ ಕುಡಿಯುವುದರಿಂದ ಸಮಸ್ಯೆಯು ನಿವಾರಣೆಯಾಗ್ತದೆ. ಕೇಳುಗರೆ, ಇಲ್ಲಿ ಗಮನಿಸಬೇಕು, ಇಂಗಿನ ಆಯುರ್ವೇದ ಗುಣಲಕ್ಷಣಗಳ ಬಗ್ಗೆ ಮಾಹಿತಿಯನ್ನಷ್ಟೇ ನಾವು ಹೇಳಿದ್ದೇವೆ. ಇದನ್ನ ಪ್ರಾಯೋಗಿಕವಾಗಿ ಮಾಡಿ ನೋಡುವುದಕ್ಕಿಂತ ಮೊದಲು ತಜ್ಞರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳುವಂತಹದ್ದು ಒಳ್ಳೆಯದು. ಇದುವರೆಗೆ ಆರೋಗ್ಯ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ನೋಡ್ರಪ್ಪ, ಅವನು ಇದ್ರು ಕೋಟಿ ಸತ್ರು ಕೋಟಿ ಅಂತಾರೆ, ಹಂಗೆ ನಾವು ಕೂಡ ಯಾಕಾಗ್ಬಾರ್ದಲ್ಲ? ಅದ್ ಹೆಂಗಾಯ್ತದ ಅಧ್ಯಕ್ಷರ? ನಮ್ ದೇಹದ ಪ್ರತಿ ಅಂಗಾಂಗವೂ ಅತಿ ಅಮೂಲ್ಯ. ನಾವು ಸತ್ ಮೇಲೆ ಇವೆಲ್ಲ ಮಣ್ಣು ಬೂದಿ ಆಗ ಬದ್ಲು ನಮ್ಮ ಅಂಗಾಂಗಗಳು ಒಂದಿಷ್ಟು ಜನಕ್ಕೆ ಮರುಜೀವ ಕೊಡುತ್ತೆ ಅಂತಾದ್ರೆ ನಾವೆಲ್ಲ ಅಂಗಾಂಗ ದಾನ ಮಾಡೋಣ. ನಾವು ನಮ್ ದೇಹದ ಅಂಗಗಳನ್ನ ದಾನ ಮಾಡುವ ಪ್ರತಿಜ್ಞೆ ಇವತ್ತೇ ಮಾಡೋಣ ಕಣ್ರಲ್ಲ. ಹಿಂದೆ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೂತ್ರಪಿಂಡದ ತೊಂದರೆಯೇ? ಡಯಾಲಿಸಿಸ್ ಮಾಡಿಸಬೇಕೇ? ಹಣದ ಕೊರತೆಯೇ? ಚಿಂತಿಸಬೇಡಿ, ನಿಮಗಾಗಿ ತೆರೆದಿದೆ ಉಚಿತ ಡಯಾಲಿಸಿಸ್ ಸೇವಾ ಕೇಂದ್ರಗಳು. ಜಿಲ್ಲಾ ಮತ್ತು ತಾಲೂಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂತ್ರಪಿಂಡ ವೈಫಲ್ಯವಿರುವ ಎಲ್ಲ ರೋಗಿಗಳಿಗೆ ಡಯಾಲಿಸಿಸ್ ಸೇವೆ ಉಚಿತ. ಡಯಾಲಿಸಿಸ್ ಮಾಡಿಸಲು ಇನ್ನು ಕಾಯುವ ಅಗತ್ಯವಿಲ್ಲ. 104 ಕರೆ ಮಾಡಿ, ಹೆಸರು ನೋಂದಾಯಿಸಿ, ಸಮಯ ಕಾಯ್ದಿರಿಸಿ. ರಾಜ್ಯಾದ್ಯಂತ 166 ಉಚಿತ ಡಯಾಲಿಸಿಸ್ ಸೇವಾ ಕೇಂದ್ರಗಳಿವೆ. ಹೆಚ್ಚಿನ ಮಾಹಿತಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಪಂಡಿತ್ ಉಪೇಂದ್ರ ಭಟ್ ಹಾಡಿರುವ ಕೆಲವು ದೇವರ ನಾಮಗಳು. ಮೊದಲಿಗೆ ಕೇಳಿ ಪುರಂದರದಾಸರ ಕೀರ್ತನೆ. ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆ ಹೇ ಶ್ರೀನಿವಾಸ, ಹೇ ವೆಂಕಟೇಶ, ನೋಡಿ ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ. ಹೇ ಶ್ರೀನಿವಾಸ, ಹೇ ವೆಂಕಟೇಶ, ಹೇ ಶ್ರೀನಿವಾಸ, ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ. ಪಕ್ಷಿ ವಾಹನ ಲಕ್ಷ್ಮೀ ರಮಣ, ಪಕ್ಷಿ ವಾಹನ ಲಕ್ಷ್ಮೀ ರಮಣ, ಲಕ್ಷ ಬಿಟ್ಟು ನೋಡು ಪಾಂಡವ ಪಕ್ಷ, ಲಕ್ಷ ಬಿಟ್ಟು ನೋಡು ಪಾಂಡವ ಪಕ್ಷ, ಸರ್ವದೈತ ಶಿಕ್ಷ ರಕ್ಷಿಸಲ್ನ ಕಮಲಾಕ್ಷ, ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ. ಹೇ ಶ್ರೀನಿವಾಸ, ಹೇ ವೆಂಕಟೇಶ, ಹೇ ಶ್ರೀನಿವಾಸ, ಧನ್ಯನಾದೆನೋ, ನಿನ್ನ ನೋಡಿ ಧನ್ಯನಾದೆನೋ. ನಾದೆನು ಸ್ವಾಮಿ ದಾಸನು ನಾನಲ್ಲವೇ ಹೇ ಜಗದೀಶ ಶ್ರೀಶ ಶ್ರೀನಿವಾಸ ಧನ್ಯನಾದೆನೋ ನಿನ್ನ ನೋಡಿ ಧನ್ಯನಾದೆನೋ ಹೇ ಶ್ರೀನಿವಾಸ ಹೇ ವೆಂಕಟೇಶ ಹೇ ಶ್ರೀನಿವಾಸ ಧನ್ಯನಾದೆನೋ ನಿನ್ನ ನೋಡಿ ಧನ್ಯನಾದೆನೋ ನಿನ್ನ ನೋಡಿ ಧನ್ಯನಾದೆನೋ ನೋಡಿ ನಿನ್ನ ನೋಡಿ ಧನ್ಯನಾದೆನೋ ಹೇ ಶ್ರೀನಿವಾಸ ಹೇ ವೆಂಕಟೇಶ ಹೇ ಶ್ರೀನಿವಾಸ ಧನ್ಯನಾದೆನೋ ನಿನ್ನ ನೋಡಿ ಧನ್ಯನಾದೆನೋ ನಿನ್ನ ನೋಡಿ ಧನ್ಯನಾದೆನೋ ಧನ್ಯನಾದೆನೋ ಧನ್ಯನಾದೆನೋ ಪಂಡಿತ್ ಉಪೇಂದ್ರ ಭಟ್ ಅವರ ಧ್ವನಿಯಲ್ಲಿ ಭಕ್ತಿಗೀತೆಗಳನ್ನು ಆಲಿಸುತ್ತಿರುವಿರಿ. ಮುಂದೆ ಕೇಳಿ ಕನಕದಾಸರ ಕೀರ್ತನೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವನು ಶ್ರೀಹರಿಯು ತನ್ನವರನು ಬಿಟ್ಟಗಲನು ಪಾಮರರು ಬಳಲುವರು ಬಂಧು ಭವದೊಳಗೆ ಅನುದಿನದಲ್ಲಿ ಬರುವ ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದೆಯ ತನು ನಿನ್ನದು ಜೀವನ ನಿನ್ನದು ಸ್ವಾಮಿ ತನು ನಿನ್ನದು ಜೀವನ ನಿನ್ನದು ಸ್ವಾಮಿ ತನು ನಿನ್ನದು ಜೀವನ ನಿನ್ನದು ಸ್ವಾಮಿ ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಯುನ ಕೇಳುವ ಕಥೆ ನಿನ್ನದೆಯ ಕಿವಿಯುನ ಕೇಳುವ ಕಥೆ ನಿನ್ನದೆಯ ಕಿವಿಯುನ ಕೇಳುವ ಕಥೆ ನಿನ್ನದೆಯ ತನು ನಿನ್ನದು ಜೀವನ ನಿನ್ನದು ಸ್ವಾಮಿ ತನು ನಿನ್ನದು ಜೀವನ ನಿನ್ನದು ಸ್ವಾಮೀ ಒಡಗೂಡಿ ಗಂಧ ಕಸ್ತೂರಿ ಪಾರಿಮಳಂಗಳ ಒಡಗೂಡಿ ಗಂಧ ಕಸ್ತೂರಿ ಪಾರಿಮಳಂಗಳ ಒಡಗೂಡಿ ಗಂಧ ಕಸ್ತೂರಿ ಪಾರಿಮಳಂಗಳ ಬಿಡದೆ ಲೇಪಿಸಿಕೊಂಬುವ ಆ ಸುಖ ನಿನ್ನ ದಯಾ ಬಿಡದೆ ಲೇಪಿಸಿಕೊಂಬುವ ಆ ಸುಖ ನಿನ್ನ ದಯಾ ಬಿಡದೆ ಲೇಪಿಸಿಕೊಂಬುವ ಆ ಸುಖ ನಿನ್ನ ದಯಾ